किसान वाणी। ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಕಿಸಾನ್ ವಾಣಿಯಲ್ಲಿ ಏಲಕ್ಕಿ ಬೇಸಾಯದ ಬಗ್ಗೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಎ ವಾದಿರಾಜ್ ಅವರೊಂದಿಗೆ ಸಂದರ್ಶನವಿದೆ. ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ. ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ? ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ಪಲ್ಲಿ ಬಚ್ಚಿಕೊಡ್ತೀನಿ. ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ. ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್. ಏನ್ ಜಯಕ್ಕ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ರಾಜಣ್ಣ, ಒಳ್ಳೆ ಮಳೆ ಆಗ್ತಿದೆ. ಬಿತ್ತನೆ ಮಾಡೋಣ ಅಂದ್ರೆ ಕೈಯಲ್ಲಿ ದುಡ್ಡೇ ಇಲ್ಲ. ಏ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಇಷ್ಟು ವರ್ಷ ನಂಬಿ ಬಂದಿರೋ ನಮ್ಮ ವಿಜಯ ಬ್ಯಾಂಕ್ ಇವಾಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆಯಲ್ಲ, ಅಲ್ಲಿಗೆ ಹೋಗು. ಹೂ ಕಣಕ, ಅಲ್ಲಿ ಚಿನ್ನದ ಮೇಲೆ ಅತೀ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರಂತೆ. ಹೌದಾ? ಈಗಲೇ ಹತ್ತಿರದ ವಿಜಯ ಬ್ಯಾಂಕ್, ಈಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆಯಲ್ಲ, ಅಲ್ಲಿಗೆ ಒಂದ್ಸಲ ಭೇಟಿ ನೀಡು. ಷರತ್ತುಗಳು ಅನ್ವಯ. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19 ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19 ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19 ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075 ಕರೆ ಮಾಡಿ. ನಮ್ಮ ಅಂಗಡಿಗೆ ಪ್ಲಾಸ್ಟಿಕ್ ಚೀಲ ತಂದ್ರ ಕಾಯಿಪಲ್ಯ ಕೊಡೋದಿಲ್ಲ. ನಾನೇ ಪ್ಲಾಸ್ಟಿಕ್ ಚೀಲ ತಂದ್ರ ನಿಮ್ದೇನು ಗಂಟು ಹೋಗ್ತದ? ಪರಿಸರ ಹಾಳಾಗ್ತದ. ಈ ಹಾಳು ಪ್ಲಾಸ್ಟಿಕ್ ಚೀಲ ಮಣ್ಣಾಗ ಸೇರ್ದು ಅಂತಂದ್ರ ಕರಗೋದಿಲ್ಲ. ಆಕಳ ಎಮ್ಮೆ ಹೊಟ್ಟಿ ಸೇರ್ಕೊಂತು ಅಂದ್ರ ದೇವ್ರ ಹೇಗತಿ. ನಮ್ಮ ಹಳ್ಳಿ ಒಳಗ ಪ್ಲಾಸ್ಟಿಕ್ ಉಪಯೋಗ ಮಾಡೋದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿ ಗೊತ್ತಾ? ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಲಿ ಹೊಂಟಾರಿ ಇವರು? ಸಿದ್ದಣ್ಣ, ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿಗೆ ಹೊಂಟೀನಿ. ಏನಣ್ಣ, ನಾನು ಪಂಚಾಯತಿ ಕಡೆ ಹೊಂಟೀನಿ. ಇದೇನು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ? ಬಿಡಣ, ಇಲ್ಲಿ ಕುಂತು ಏನ್ ಮಾಡ್ತಿ? ನೀನು ನಡಿ. ಯಾಕ ರೊಕ್ಕ ಹಂಚ್ತಾರೇನು ಪಂಚಾಯತಿಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ. ಕೂಲಿ ಕೆಲಸ ಕೊಡ್ತಾರ, ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದು, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800424586666. ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಏಲಕ್ಕಿ ಬೇಸಾಯದ ಬಗ್ಗೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಎ ವಾದಿರಾಜ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ವಾದಿರಾಜ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ಏಲಕ್ಕಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಬೇಕು. ಆರಂಭದಲ್ಲಿ ಹೇಳಿ, ಏಲಕ್ಕಿಗೆ ಯಾಕಿಷ್ಟು ಪ್ರಾಮುಖ್ಯತೆ ಅಂತ? ನಿಮಗೆ ಗೊತ್ತಿರೋ ಹಾಗೆ ಏಲಕ್ಕಿ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏಲಕ್ಕಿ ಒಂದು ಉತ್ಪಾದನೆ ಕುಂಠಿತಾಗಿದೆ. ಅದಕ್ಕೆ ಕಾರಣಗಳು ಹಲವಾರು ಇದ್ರೂ ಕೂಡ ನಮ್ಮಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಬಗ್ಗೆ ಇರುವಂತಹ ಒಂದು ಇಚ್ಛಾಶಕ್ತಿ ಕಡಿಮೆ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಂತರಿಕ ಡಿಮ್ಯಾಂಡ್ ಅಂದ್ರೆ ನಮ್ಮ ಭಾರತದಲ್ಲಿ ಇರುವಂತಹ ಡಿಮ್ಯಾಂಡ್ ಮತ್ತು ಹೊರದೇಶದಲ್ಲಿ ಇರುವಂತಹ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಪ್ರಪಂಚದಲ್ಲಿ ಉತ್ತಮ ಒಂದು ಗುಣಮಟ್ಟದ ಏಲಕ್ಕಿ ಅಂದರೆ ಅದು ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಅದರೊಳಗೂ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಭಾಗದಲ್ಲಿ ಈ ಏಲಕ್ಕಿ ಬರುತ್ತೆ. ಒಂದ್ ಕಾಲದಲ್ಲಿ ಸಕ್ಲೇಶ್ವರ ಏಲಕ್ಕಿ ಮಂಜುರವಾದ ಏಲಕ್ಕಿ ಅಂದ್ರೆ ಬಹಳ ಅದಕ್ಕೆ ಹೆಚ್ಚಿನ ಮಾತು ಇತ್ತು. ಅದೇ ಇತ್ತೀಚಿನ ದಿನಗಳಲ್ಲಿ ಕಾಫಿ ಜಾಸ್ತಿ ಆಗಿ ನಮ್ಮ ಬೆಳೆಗಾರಿಗೆ ಕಾಫಿ ಬಗ್ಗೆ ಹೆಚ್ಚಿನ ಒಲವಾಗಿ ಏಲಕ್ಕಿ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏಲಕ್ಕಿಯ ಬೆಲೆ ಈಗ ಹೋದ ವರ್ಷ ಮತ್ತು ಈ ವರ್ಷ ತಗೊಂಡಾಗ ಜಾಸ್ತಿ ಇರೋದ್ರಿಂದ ಈಗ ನಮ್ಮ ಕರ್ನಾಟಕ ಬೆಳೆಗಾರರಲ್ಲೂ ಕೂಡ ಏಲಕ್ಕಿ ಮಾಡಬೇಕು ಅಂತ ಒಂದು ಉತ್ಸಾಹ ಬರ್ತಾ ಇದೆ. ನಾನು ಸುಮಾರು ಒಂದು 30-32 ವರ್ಷ ಏಲಕ್ಕಿಯಲ್ಲಿ ನಾನು ಕೆಲಸ ಮಾಡಿದ್ರಿಂದ ನನ್ನ ಅನುಭವದಲ್ಲಿ ಕೇರಳದಲ್ಲಿ ಒಂದು 20 ವರ್ಷ ಇದ್ದೆ, ನಾನು ಕರ್ನಾಟಕದಲ್ಲಿ ಕೂಡ ನಾನು 10 ವರ್ಷ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನ್ನ ಅನುಭವದಲ್ಲಿ ಏಲಕ್ಕಿಗೆ ಇನ್ನು ಮುಂದೆ ಒಂದು 5 ವರ್ಷ ಕಾಲ ಇವಾಗ ಭವಿಷ್ಯ ಗ್ಯಾರಂಟಿ ಇದ್ದೇ ಇದೆ. ಯಾವುದೇ ಕಾರಣಕ್ಕೂ ಅದು 1000 ರೂಪಾಯಿಗಿಂತ ಕಡಿಮೆ ಹೋಗುವಂತ ಅವಕಾಶ ಕಡಿಮೆ. ಹಾಗಾಗಿ ಏಲಕ್ಕಿನ ನಾವು ಮಾಡೋದು ಬಹಳ ಪ್ರಧಾನ ಈಗ, ಯಾಕಂದ್ರೆ ಅದು ಒಂದು ಉಪ ಬೆಳೆಯಾಗಿ ಅಥವಾ ಮತ್ತು ಪ್ರಮುಖ ಬೆಳೆಯಾಗಿ ಎರಡರೂ ಕೂಡ ಅದು ಮಾಡಬಹುದು. ಹಾಗಾಗಿ ಏಲಕ್ಕಿ ಮಾಡೋದು ಬಹಳ ಒಳ್ಳೆಯದು ಅಂತ ನಾವು ನಮ್ಮ ಸಮರ ಮಂಡಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ. ಡಾಕ್ಟರ್ ವಾದಿರಾಜ್ ಅವರೇ, ತಾವೇ ಹೇಳಿದಾಗೆ ಹಿಂದೆ ಇಲ್ಲಿ ಏಲಕ್ಕಿಯನ್ನ ಸಾಕಷ್ಟು ಬೆಳೀತಾ ಇದ್ರು. ಹೌದು. ಆದ್ರೆ ಯಾತಕ್ಕೆ ಬೆಳೆಗಾರರು ಈ ಬೆಳೆಯ ಬೇಸಾಯದಿಂದ ವಿಮುಖರಾಗಿರ್ಬೋದು ಅಂತ ತಮಗನ್ಸುತ್ತೆ, ಏನ್ ಕಾರಣ ಇರ್ಬೋದು? ಅದಕ್ಕೆ ಪ್ರಧಾನವಾದಂತಹ ಎರಡು ಕಾರಣಗಳು ನನ್ನ ಮನಸ್ಸಿಗೆ ಬರ್ತಾ ಇದೆ. ಒಂದು, ಮೊದಲು ಈ ಕಾಫಿ ಅನ್ನೋದು ಕಾಫಿ ಮಂಡಳಿಯ ಒಂದು ಹಿಡಿತಲಿತ್ತು. ಆದ್ರೆ ಸುಮಾರು 16-17 ವರ್ಷ ಹಿಂದೆ ಭಾರತ ಸರ್ಕಾರ ಈ ಕಾಫಿನ ಫ್ರೀ ಟ್ರೇಡ್ ಅಂತ ಮಾಡಿತು. ಅವಾಗ ಎಲ್ಲರೂ ಕೂಡ ಎಲ್ಲಾ ಬೆಳೆಗಾರರು ಕಾಫಿನ ಅವ್ರು ಎಲ್ಲಿ ಬೇಕಾದ್ರೆ ಮಾಡಬಹುದಾಗಿತ್ತು. ಕಾಫಿ ಬೇಕಾದ್ರೆ ಅವರಿಗೆ ಒಂದು ಫ್ರೀಡಮ್ ಇತ್ತು. ಅವಾಗ ಅವರಿಗೆ ಹೆಚ್ಚಿನ ದುಡ್ಡು ಕೂಡ ನೋಡಿದ್ರು ಕಾಫಿಗೆ. ಹಾಗಾಗಿ ಅವರು ಕಾಫಿಗೆ ಏಲಕ್ಕಿಂದ ಅವರು ಜಾರ್ಖಂಡ್ರು. ಅದೊಂದು ಪ್ರಧಾನ ಕಾರಣ ಅಂತ ನನ್ನ ಅನಿಸಿಕೆ. ಎರಡನೇದು, ಏಲಕ್ಕಿಗೆ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಅದಕ್ಕೆ ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡಲೇಬೇಕಾಗುತ್ತೆ. ಆಮೇಲೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಏಲಕ್ಕಿನ ಅಷ್ಟು ಚೆನ್ನಾಗಿ ನಮ್ಗೆ ಏಲಕ್ಕಿ ಕೊಡುತ್ತೆ. ಆದರೆ ಕಾಫಿ ನಾವು ಹೊಲಸು ನೋಡಿದಾಗ ಏಲಕ್ಕಿಗೆ ನಾವು ಹೆಚ್ಚಿನ ಪರಿಶ್ರಮ ಮತ್ತು ನಮ್ಮ ಇಚ್ಛಾಶಕ್ತಿ ಜಾಸ್ತಿ ಬೇಕಾಗುತ್ತೆ. ಆದ್ರೆ ನಾವು ಜಾಸ್ತಿ ಚೆನ್ನಾಗಿ ಮಾಡಿದ್ರೆ ಅದಕ್ಕೆ ಜಾಸ್ತಿ ನಮಗೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಕಾರಣ ಅಂದ್ರೆ ಈಗಲೇ ಕೇರಳ ಇದೆಲ್ಲ ಇಡೀ ಜಿಲ್ಲೆ ಸುಮಾರು 35-38 ಲಕ್ಷ ಪ್ರದೇಶದಲ್ಲಿ ಏಲಕ್ಕಿ ಇದೆ. ಅಲ್ಲಿ ಏಲಕ್ಕಿ ಒಬ್ಬರು ಒಂದೊಂದು ತರವಾದಂತ ಏಲಕ್ಕಿಗಳನ್ನ ಅಂದ್ರೆ ಬೇರೆ ಬೇರೆ ತಳಿಗಳನ್ನ ಅವರೇ ಉತ್ಪಾದನೆ ಮಾಡಿಕೊಂಡು ಮಾಡಿ ಒಂದು ಏಲಕ್ಕಿ ಗಿಡದಲ್ಲಿ ಸುಮಾರು 7-8 ಕೆಜಿ ಒಣ ಏಲಕ್ಕಿ ಕುಯ್ಯುವ ಲೆವೆಲ್ ಬಂದಿದ್ದಾರೆ. ಈಗ ಇವತ್ತಿನ 1000 ರೂಪಾಯಿ ರೇಟಲ್ಲಿ ಇಟ್ಕೊಂಡ್ರು ಕೂಡ 8000 ರೂಪಾಯಿ ಇತ್ತು ಒಂದು ಗಿಡದಿಂದ. ಅದಕ್ಕೇನೆ ಖರ್ಚು ಮಾಡಿದ್ರು ಕೂಡ 1000 ರೂಪಾಯಿ ಖರ್ಚು ಮಾಡಿದ್ರೆ ಹೆಚ್ಚು ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ. ಒಂದು 1000 ಖರ್ಚು ಮಾಡಿ ಒಂದ್ 8000 ರೂಪಾಯಿ ತಂದ ತಗೊಳ್ಳುವಂತ ಹೆಚ್ಚು ಪ್ರಭಾವಶಾಲ ಬೆಳೆ ಅಂದ್ರೆ ಅದು ಏಲಕ್ಕಿ. ಏಲಕ್ಕಿ ನಾವು ಎಷ್ಟು ಮಾಡ್ತೀವೋ ತಕ್ಕಂತೆ ಅದಕ್ಕೆ ಪ್ರತಿಫಲ ಕೊಟ್ಟೆ ಕೊಡುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಾವು ಹೆಚ್ಚಿನ ಒಲವು ಕೊಡೋದು ಒಂದಾಗುತ್ತೆ. ಎರಡನೇದೇನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೊದಲು ಏಲಕ್ಕಿಗೆ ಸರಿಯಾಗಿ ನಾವು ನೋಡ್ಕೊಳ್ಳದೆ ಈ ಒಂದು ಈ ಕಟ್ಟೆ ರೋಗ ಮತ್ತೆ ಕೊಕ್ಕೆ ಕೊದ್ದುವಂತ ಕೆಲವು ವೈರಸ್ ರೋಗಗಳು ಬಂದಿತ್ತು. ಹಾಗಾಗಿ ಕೆಲವು ನ್ಯೂನತೆಗಳು ಕಾಣ್ತು ಬೆಳೆಗಾರರಲ್ಲಿ, ಉತ್ಪಾದನೆ ಜಾಸ್ತಿ ಇಲ್ಲ ಅಂತ. ಹಾಗಾಗಿ ಸ್ವಲ್ಪ ಏಲಕ್ಕಿ ಬಗ್ಗೆ ಆಸಕ್ತಿ ಕಡಿಮೆ ಮಾಡ್ಕೊಂಡ್ರು. ಅದರಲ್ಲಿ ಮೊದಲು ಏಲಕ್ಕಿಗೆ ಒಂದು ಸ್ಥಿರ ಧಾರಣೆ ಇರಲಿಲ್ಲ. ಅಂದ್ರೆ ಮುಖ್ಯವಾಗಿ ಬೆಳೆಗಾರನಿಗೆ ಬೇಕಾದ ಏನಪ್ಪಾ ಅಂದ್ರೆ ಮಾಡಿದ ಖರ್ಚಿಗೆ ತಕ್ಕಂತೆ ವರಮಾನ ವಾಪಸ್ ಬರಬೇಕು. ಮೊದಲು ನಿಮ್ಗೆ ಗೊತ್ತಿರಬಹುದು ಏಲಕ್ಕಿಗೆ 1000 ರೂಪಾಯಿ ಹೋಗ್ತಿತ್ತು, 90 ರೂಪಾಯಿ ಕೂಡ ಬರ್ತಿತ್ತು. ಆ ಒಂದು ಏರುಪೇರುಗಳಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾಮಾರ ಮಂಡಳಿ ಒಂದು ಇ ಆಕ್ಷನ್ ಅಂತ ಶುರು ಮಾಡಿ ಈ ಒಂದು ಸುಮಾರು 6 ವರ್ಷದಿಂದ ಅದು ಸತತವಾಗಿ ಇಲಾಖೆ ನಡೀತಾ ಇದೆ. ಈಗ ಮಧ್ಯವರ್ತಿಗಳ ಅವಳಿ ಕಡಿಮೆ ಇದೆ. ಬೆಳೆದಂತ ರೈತ ನೇರವಾಗಿ ಯಾರು ಕೊಂಡ್ಕೋತನೋ ಅವರಿಗೆ ಕೊಡುವಂತ ವ್ಯವಸ್ಥೆನ ಸಾಮಾನ್ಯ ಮಂಡಳಿ ಮಾಡಿರೋದ್ರಿಂದ ಈ ಒಂದು ಸ್ಥಿರವಾದಂತ ಒಂದು ಏಲಕ್ಕಿ ಬೆಲೆ ನಾವು ನೋಡ್ತಾ ಇದೀವಿ. ಈ ಒಂದು ಪಾಸಿಟಿವ್ ನಮ್ಮ ಕರ್ನಾಟಕ ಬೆಳೆಗಾರರಿಗೆ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಏಲಕ್ಕಿ ಮಾಡಿದ ಪಕ್ಷದಲ್ಲಿ ಅವರು ಒಳ್ಳೆ ವರಮಾನ ಮತ್ತು ಒಂದು ನಮ್ಮ ದೇಶಕ್ಕೂ ಒಂದು ಒಳ್ಳೆ ಒಂದು ವಿದೇಶಿ ವಿನಿಮಯ ತರಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಏಲಕ್ಕಿ ನಮ್ಮ ಕರ್ನಾಟಕದ ಬೆಳೆಗಾರರು ಕಾಫಿ ಜೊತೆಯಲ್ಲಿ ಕಾಳುಮೆಣ ಜೊತೆಯಲ್ಲಿ ಏಲಕ್ಕಿ ಕೂಡ ಒಂದು ಮಾಡೋದು ಬಹಳ ಮುಖ್ಯ ಅಂತ ನಮಗೆ ಅನಿಸ್ತಾ ಇದೆ. ಈಗ ಅದು ಈ ವರ್ಷಗಳಲ್ಲಿ ಅದು ಬಹಳ ಪ್ರಸ್ತುತ ಕಾಳುಮೆಣಸು ರೇಟ್ಗಳು ಮೇಲೆ ಕೆಳಗೆ ಹೋಗ್ತಾ ಇದೆ ಮತ್ತು ಕಾಳುಮೆಣಸಿಗೆ ಬೇಕಾದಷ್ಟು ಕೆಲವು ರೋಗಗಳು ಅಡಿಕೆಗಳು ಆಗ್ತಾ ಇದೆ. ಹಾಗಾಗಿ ಈಗ ಒಂದು ಉತ್ತಮವಾದಂತಹ ಬೆಳೆ ಅಂದ್ರೆ ಏಲಕ್ಕಿ ಏಲಕ್ಕಿ ನಿಜವಾಗ್ಲೂ ಕೂಡ ಕಮರ್ಷಿಯಲ್ಲಿ ಸುಮಾರು ಬೆಳೆಗಾರರಿಂದ ಅದು ನಾವು ನಮ್ಮ ಬೆಳೆಗಾರರು ಅವರ ಒಂದು ಬೆಳೆ ಪದ್ಧತಿಯಲ್ಲಿ ಏಲಕ್ಕಿನ ಮತ್ತೆ ರೂಢಿಸ್ಕೊಳ್ಳೋದು. ಯಾಕಂದ್ರೆ 30 ವರ್ಷದಿಂದ ನಮ್ಮ ಸತ್ಯೇಶ್ವರ ಮತ್ತು ಆತನ ಭಾಗ ಅಂದ್ರೆ ಏಲಕ್ಕಿಗೆ ಬಹಳ ಫೇಮಸ್ ಆಗಿತ್ತು. ಮತ್ತೆ ಕೂಡ ಅದು ಅದೇ ಒಂದು ಹೆಸರುವಾಸ ಬರಲಿಕ್ಕೆ ಮತ್ತೆ ನಮ್ಮ ಬೆಳೆಗಾರರೆಲ್ಲ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಸಮರ ಮಂಡಳಿಯ ಆಸೆ. ನಮ್ಮ ನಮ್ಮ ಸಂಶೋಧನಾ ಕೇಂದ್ರದಿಂದ ಕೂಡ ನಾವು ಅದ್ರ ಬಗ್ಗೆ ಸಾಕಷ್ಟು ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ತೇವೆ, ಅವರಿಗೆ ವೈಜ್ಞಾನಿಕ ವಿಚಾರಗಳನ್ನ ವಿನಿಮಯ ಮಾಡಿಕೊಡ್ತೇವೆ, ಉತ್ತಮವಾದಂತಹ ತಳಿಗಳನ್ನ ಉತ್ತಮವಾದಂತಹ ಬೀಜಗಳನ್ನ ನಾವು ಸಪ್ಲೈ ಮಾಡ್ತೇವೆ, ರೋಗಗಳ ಕೀಟಗಳ ಬಾಧೆಗೆ ಬೇಕಾದಂತಹ ಕೆಲವು ತಂತ್ರಜ್ಞಾನಗಳನ್ನು ನಾವೆಲ್ಲ ಅಳವಡಿಸಿದ್ವಿ ಅದು ಕೂಡ ಹೇಳ್ಕೊಡ್ತೇವೆ. ಇದರ ಉಪಯೋಗವನ್ನು ಪಡ್ಕೊಂಡು ಮತ್ತೆ ಬೆಳೆಗಾರರು ಮತ್ತೆ ಏಲಕ್ಕಿಗೆ ಮತ್ತೆ ಹೆಚ್ಚಿನ ಆಸಕ್ತಿ ಕೊಡಬೇಕು. ಈಗ ಏನಾಗಿದೆ ಅಂದ್ರೆ ಇನ್ನೊಂದು ಹೊಸ ವಿಷಯ ಅಂದ್ರೆ ಯಂಗ ಜನರೇಷನ್, ಈಗ ಯಂಗ ಜನರೇಷನ್ ಈಗ ಸ್ವಲ್ಪ ಏಲಕ್ಕಿಗೆ ಮುಂದೆ ಬರ್ತಾ ಇದಾರೆ, ಅದೊಂದು ಆಶಾ ಕಿರಣ. ಕೃಷಿಗೆ ಬರ್ತಾ ಇದಾರೆ, ಅದೊಂದು ಆಶಾ ಕಿರಣ. ಹಾಗಾಗಿ ಮತ್ತೆ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಈ ಭಾಗದಲ್ಲಿ ಏಲಕ್ಕಿಗೆ ಉಜ್ವಲ ಭವಿಷ್ಯ ಇದೆ ಅಂತ ನನ್ನ ಅನಿಸಿಕೆ. ಆತ್ಮೀಯ ರೈತ ಬಂಧುವರೇ, ಇದೇ ಗುರುವಾರ 18ನೇ ತಾರೀಕು ಸಂಜೆಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸಿನ ಬೇಸಾಯ ಈ ವಿಚಾರವಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಲಿದ್ದಾರೆ ಸಕಲೇಶಪುರ ತಾಲೂಕು ದೋಣಿಗಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀಕೃಷ್ಣ ಭಟ್. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289 ಎಸ್ಟಿಡಿ ಸಂಖ್ಯೆ 08172. ಗಮನಿಸಿ, ಇದೇ ಗುರುವಾರ 18ನೇ ತಾರೀಕು ಸಂಜೆಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸಿನ ಬೇಸಾಯ ಈ ವಿಚಾರವಾಗಿ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಡಾಕ್ಟರ್ ವಾದಿರಾಜ್ ಅವರೇ, ಬಹಳಷ್ಟು ಜನ ಹಿರಿಯ ಏಲಕ್ಕಿ ಬೆಳೆಗಾರರು ಹೇಳೋದು ಹಿಂದೆ ವಾತಾವರಣ ಏಲಕ್ಕಿ ಬೇಸಾಯಕ್ಕೆ ಬಹಳ ಪೂರಕವಾಗಿತ್ತು ಅಂತ. ಅಂದ್ರೆ ಸ್ವಾಭಾವಿಕವಾದ ಕಾಡಿತ್ತು, ಮಳೆ ಆಗ್ತಾ ಇತ್ತು, ಟೆಂಪರೇಚರ್ ಜಾಸ್ತಿ ಆಗ್ತಾ ಇರಲಿಲ್ಲ. ಆದ್ರೆ ಈಗೇನಾಗಿದೆ, ಸ್ವಾಭಾವಿಕವಾಗಿ ಕಾಡು ಕಡಿಮೆ ಆಗಿದೆ, ಏಲಕ್ಕಿಗೆ ಬೇಕಾದಂತಹ ನೆರಳು ಸಿಗ್ತಾ ಇಲ್ಲ, ಮತ್ತೆ ವಾತಾವರಣ ಕೂಡ ಬದಲಾವಣೆ ಆಗಿದೆ. ಅಂದ್ರೆ ಟೆಂಪರೇಚರ್ ಏನಾಗಿದೆ, ಹಿಂದೆ 20, 26, 27 ಇದ್ದಿದ್ದು ಈಗಾಗಲೇ 34, 37, 38 ಮುಟ್ತಾ ಇದೆ. ಬಹುಶಃ ಈ ತರಹ ವಾತಾವರಣ ಇದ್ರೆ ನಮ್ಮ ಭಾಗದಲ್ಲಿ ಏಲಕ್ಕಿ ಬೆಳೆಯಕ್ಕಾಗಲ್ಲ ಅಂತ ಬಹಳ ಜನ ಬೆಳೆಗಾರರು ಅಭಿಪ್ರಾಯ ಪಡ್ತಾರೆ. ವಿಜ್ಞಾನಿಯಾಗಿ ತಾವೇನು ಹೇಳ್ತೀರಿ ಈ ವಿಷಯದಲ್ಲಿ? ನಾನು ಸ್ವಲ್ಪ ವಿರುದ್ಧವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಒಂದು ವಾತಾವರಣ ಬದಲಾವಣೆ ಕೇರಳದಲ್ಲೂ ಕೂಡ ಆಗಿದೆ. ಮಳೆ ಬರುವಂತಹ ಸಮಯ ಆಗ್ಬಹುದು, ಟೆಂಪರೇಚರ್ ಆಗ್ಬಹುದು, ಅಲ್ಲಿ ಜಾಸ್ತಿ ಆಗಿದೆ. ಆದ್ರೆ ಕೇರಳಕ್ಕೂ ಮತ್ತು ಈ ಕರ್ನಾಟಕಕ್ಕೂ ಒಂದು ವ್ಯತ್ಯಾಸ ಬಂದ್ರೆ ಕೇರಳದಲ್ಲಿ ಈ ಮರಗಳನ್ನ ಕಾಪಾಡ್ಕೊಂಡಿದ್ದಾರೆ. ಯಾವ್ದೇ ಕಾರಣಕ್ಕೂ ಮರಗಳನ್ನ ಕಡಿಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ನೆರಳು ಚೆನ್ನಾಗಿದೆ, ಆದ್ರೆ ಮಳೆ ಪ್ರಮಾಣ ಕೂಡ ಅಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಅತಿವೃಷ್ಟಿ ಇದೆ, ಅನಾವೃಷ್ಟಿ ಇದೆ, ಆದ್ರೂ ಕೂಡ ಏಲಕ್ಕಿನ ಚೆನ್ನಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಇಲ್ಲೂ ಕೂಡ ಮಾಡ್ಲಿಕ್ಕೆ ಅವಕಾಶ ಖಂಡಿತ ಇದೆ. ಈಗ ಮೊದಲ ತರ ಇರುವಂತ ಒಂದೇ ವೆರೈಟಿ ಇಲ್ಲ, ಈಗ ಬೇರೆ ಬೇರೆ ಬೆಳೆಗಳು ಅಭಿವೃದ್ಧಿ ಆಗಿದೆ. ಆ ಏಲಕ್ಕಿ ಕೂಡ ಬೇರೆ ಬೇರೆ ವಾತಾವರಣದಲ್ಲಿ ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ಇಳುವರಿ ಕೊಡುವಂತ ಒಂದು ಇರುವಂತ ಒಂದು ಪ್ರಸ್ತುತಿ ಈಗ ಇರೋದ್ರಿಂದ ಖಂಡಿತ ನಾವು ಆ ಒಂದು ಕೆಲವೇ ವಿಷಯಗಳನ್ನ ಇಟ್ಕೊಂಡು ನಾವು ಏಲಕ್ಕಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ನೋದು ಸ್ವಲ್ಪ ಮಟ್ಟಿಗೆ ತಪ್ಪು ನನ್ನ ಅನಿಸಿಕೆ. ನನ್ನ ಒಂದು 32 ವರ್ಷದ ಅನುಭವದಲ್ಲಿ ಹೇಳದಂದ್ರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿದ್ದು ಒಂದು ಇಚ್ಛಾಶಕ್ತಿ. ನಾನು ಏಲಕ್ಕಿ ಮಾಡ್ತೀನಿ ಅಂದ್ರೆ ಖಂಡಿತ ಮಾಡಬಹುದು. ಡಾಕ್ಟರ್, ಈಗ ತಳಿಗಳ ಬಗ್ಗೆ ಸಾಕಷ್ಟು ಪ್ರಸ್ತಾಪವನ್ನ ಮಾಡ್ತಾ ಇದ್ದೀರಿ, ಈಗ ತಳಿಗಳಲ್ಲಿ ಏನೇನು ಸುಧಾರಣೆ ಆಗಿದೆ? ನಿಮ್ಮ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆ ಈ ನಿಟ್ಟಿನಲ್ಲಿ ಏನು ಸಂಶೋಧನೆಗಳನ್ನ ಮಾಡಿದೆ? ಮತ್ತೆ ಈಗ ಕೇರಳದಲ್ಲಿ ಬೆಳೆಗಾರರೇ ಅಭಿವೃದ್ಧಿಪಡಿಸಿದರೆ ಒಂದು ತಳಿನ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಈಗ ಆ ತಳಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲಂತಹ ಅಥವಾ ಅದಕ್ಕೆ ಕ್ರಾಸ್ ಮಾಡಿರುವಂತಹ ತಳಿಗಳು ನಿಮ್ಮಲ್ಲಿ ಸಿಗ್ತಾ ಇದೆಯಾ? ನೀವು ಯಾವ ತಳಿಗೆ ಈಗ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಿ, ಇದ್ರ ಬಗ್ಗೆ ಹೇಳ್ಬೋದಾ? ಇದು ಒಂದು ಉತ್ತಮವಾದ ಒಂದು ಪ್ರಶ್ನೆ. ಇದಕ್ಕೆ ನಾನು ಹೇಳಬೇಕು ಅಂದ್ರೆ ಕೇರಳದಲ್ಲಿ ಈಗ ಎಲ್ಲಾ ಬೆಳೆಗಾರರುಗಳು ನಿಮ್ಗೆ ಗೊತ್ತಿರೋಂಗೆ ಅವರೇ ಒಂದು ವಿಜ್ಞಾನಿಗಳಾಗ್ತಾರೆ. ಅವರೇ ಅವರ ಪಡೆದಲ್ಲಿ ಇರುವಂತಹ ಉತ್ತಮವಾದ ಗಿಡಗಳನ್ನ ಆರಿಸಿ ಅಲ್ಲಿ ಒಂದು ಗುಣಮಟ್ಟವನ್ನ ಏಲಕ್ಕಿ ಬರುವಂತಹ ಗುಣಮಟ್ಟ ನೋಡಿಕೊಂಡು ಅದನ್ನೇ ಅವರು ಅಭಿವೃದ್ಧಿ ಮಾಡಲಿಕ್ಕೆ ಮಾಡ್ತಾರೆ. ಹಾಗಾಗಿ ಕೇರಳದಲ್ಲಿ ಇದೇ ಇದ್ದಂತ ಒಂದು ಗ್ರೀನ್ ಗೋಲ್ಡ್, ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳ್ತೀವಿ, ಅದನ್ನ ಕಂಡಿದ್ದಂತ ಒಬ್ಬ ಪುಣ್ಯಾತ್ಮ ಪಾಪ ಈಗ ಇಲ್ಲ. ಅವನ ತೋಟದಲ್ಲಿ ಅವನು ಒಂದು ಸೆಲೆಕ್ಷನ್, ಅವನ ಅವನು ತೋಟಗಾರಿಕೆ ಗಿಡಗಳನ್ನ ಸಲ ನೋಡಿ ಇರೋ ಗಿಡಗಳಲ್ಲಿ ಉತ್ತಮವಾದಂತ ಇಳುವರಿ ಕೊಡೋದು ಗಿಡಗಳನ್ನ ಕಲೆಕ್ಷನ್ ಮಾಡಿ ಅದನ್ನ ಅಭಿವೃದ್ಧಿ ಮಾಡಿಸಿ ಈಗ ನಮ್ಮ ಭಾರತ ದೇಶದ ಸುಮಾರು ಒಂದು 80% ಏಲಕ್ಕಿ ಆ ಒಂದು ವೆರೈಟಿನ ಬರ್ತಾ ಇದೆ. ಅದೇ ರೀತಿ ಆ ವೆರೈಟಿ ಕೂಡ ನಮ್ಮಲ್ಲೂ ಕೂಡ ಕರ್ನಾಟಕ ಕೂಡ ಮಾಡಬಹುದು. ಅದಕ್ಕೆ ಹಲವಾರು ಉದಾಹರಣೆಗಳನ್ನ ಬೇಕಾದ್ರೆ ಹೇಳಬಹುದು. ಇಲ್ಲೂ ಕೂಡ ಚೆನ್ನಾಗಿ ಉತ್ತಮವಾಗಿ ಆ ನೆಲೆಯಲ್ಲಿ ಬೆಳೆಯುವಂತಹ ಬೆಳೆಗಾರರು ಕೂಡ ಇದ್ದಾರೆ. ಇದು ಒಂದು ಕಡೆ ಆದ್ರೆ ಎರಡನೇದು ನಮ್ಮ ಭಾರತೀಯ ಇಲಾಖೆ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದಂತ ICRA 3 ಅದು ನಿಜವಾಗ್ಲೂ ಕೂಡ ಚೆನ್ನಾಗಿ ಬರ್ತಾ ಇದೆ. ಅದನ್ನು ಕೂಡ ನಾವು ಪ್ರಯತ್ನ ಮಾಡಬಹುದು. ಅದು ಸಾಕಷ್ಟು ನಮ್ಮಲ್ಲಿ ಸಾಂಬಾರ ಮಂಡಳಿಯಿಂದ 5 ನರ್ಸರಿ ಇದೆ. ಅಲ್ಲಿ ಸಸಿಗಳನ್ನು ಮಾಡಿ ನಾವು ಕೊಡ್ತಾ ಇದೀವಿ. ಈಗಾಗಲೇ 2-3 ವರ್ಷದಲ್ಲಿ ಎಲಿಕೆ ಗಿಡಗಳಾಗಲೇ ಖಾಲಿ ಆಗೋಯ್ತು. ಇನ್ನು 3 ನರ್ಸರಿ ಮಾತ್ರ ಎಲಿಕೆ ಗಿಡಗಳ ಇದೆ. ಇನ್ನೊಂದು 10 ದಿವಸ ಒಳಗೆ ಅದಕ್ಕೂ ಅಲ್ಲೂ ಕೂಡ ಖಾಲಿ ಆಗುತ್ತೆ. ಸುಮಾರು 3-3.5 ಲಕ್ಷ ಎಲಿಕೆ ಗಿಡಗಳನ್ನ ನಾವು ಮಾಡೋಣ. ಈಗಾಗಲೇ ಬೆಳೆಗಾರಿಗೆ ಕೊಟ್ಟಿದ್ವಿ. ಸೊ ನಮ್ಮ ICRA 3 ಕೂಡ ಉತ್ತಮವಾದ್ದು. ಅದೇ ರೀತಿ ಈಗ ಒಂದು ಕೇರಳ ವೆರೈಟಿ ನೆಲ್ಲಾಣಿ ಮತ್ತು ನಮ್ಮ ಕರ್ನಾಟಕದ ವೆರೈಟಿ ICRA 3 ನ ಒಂದು ಕ್ರಾಸ್ ಮಾಡಿ ನಾವೊಂದು ಹೈಬ್ರಿಡ್ ಒಂದು F1 ತಳಿ ನಾವೀಗ ಅಭಿವೃದ್ಧಿ ಪಟ್ಟಿದ್ದೇವೆ. ಈಗ ಅದು ಈಗಾಗಲೇ ಪ್ರಯೋಗವಾಗಿ ನಮ್ಮ ಫಾರ್ಮಲ್ಲಿ ಚೆನ್ನಾಗಿ ಬರ್ತಾ ಇದೆ. ಅದು ಈ ವರ್ಷ ನಾವೊಂದು ಒಂದು 5,000 ಗಿಡ ಮಾಡಿ ಈಗಾಗಲೇ ಒಂದು 25 ಬೆಳೆಗಾರಿಗೆ ನಾವು ಅದನ್ನ ಕೊಟ್ಟಿದ್ದೀವಿ. ಇನ್ನು 10-20 ಬೆಳೆಗಾರಿಕೆ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅಂದ್ರೆ ಪ್ರಯೋಗವಾಗಿ ಒಬ್ಬೊಬ್ಬರಿಗೆ 100 ಗಿಡಗಳನ್ನ ಕೊಟ್ಟು ಅವ್ರ ತೋಟದಲ್ಲಿ ಯಾವ್ದು ನೋಡ್ಕೊಂಡು ಆಮೇಲೆ ಮುಂದೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಇದು ಒಂದು ಪ್ರಮುಖವಾದಂತಹ ಒಂದು ಬೆಳವಣಿಗೆ. ಹೈಬ್ರಿಡ್ ತಳಿಯ ವಿಶೇಷ ಏನು ವಾದರಾಜ್ ಅವರ? ವಿಶೇಷ ಏನಪ್ಪ ಅಂದ್ರೆ ಮೊದಲ XKP 14 ಗಿಂತ ಇದು ಒಂದು ವಿಭಿನ್ನ. ಯಾಕಂದ್ರೆ ಇದರೊಳಗೆ ಕಾಯಿ ದಪ್ಪ ಇರುತ್ತೆ, ಹಸಿರು ಕಾಯಿ ಬರುತ್ತೆ, ಅಂದ್ರೆ ಲಿಟರ್ ವೇಟ್ ಅಂದ್ರೆ ಬಲ್ಕ್ ಬಲ್ಕ್ನೆಸ್ ಜಾಸ್ತಿ ಬರುತ್ತೆ, ಮಾರ್ಕೆಟ್ ಅಲ್ಲಿ ಒಳ್ಳೆ ಒಂದು ನಮಗೆ ಬೆಲೆ ಸಿಗುತ್ತೆ. ಒಂದು ಈ ಹೈಬ್ರಿಡ್ ದ ಒಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ನೆಲ್ಲಾಣಿ ಗುಣ ಇದೆ, ಚೆನ್ನಾಗಿ ಬೆಳೆಯುವಂತ ಒಂದು ಶಕ್ತಿ ಇದೆ, ಉತ್ತಮವಾಗಿ ಇಳುವರಿ ಕೊಡುವಂತ ಒಂದು ಶಕ್ತಿ ಇದೆ. ಮತ್ತು ನಮ್ಮ ಕರ್ನಾಟಕ ವೆರೈಟಿ ಒಂದು ಸ್ಥಿರತೆ, ಸ್ಥಿರವಾದಂತಹ ವೆರೈಟಿ ನಮ್ದು, ಸ್ಟೇಬಲ್ ವೆರೈಟಿ ನಮ್ದು ICRA ವೆರೈಟಿ. ಸೊ ಈ ಸ್ಟೆಬಿಲಿಟಿ ಕೂಡ ಇರುತ್ತೆ ಮತ್ತು ಉತ್ಪಾದನೆ ಕೂಡ ಚೆನ್ನಾಗಿ ಆಗಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಈ ಎರಡು ಮುಖ್ಯವಾದ ಗುಣಗಳನ್ನ ನಾವು ಇಟ್ಕೊಂಡು ನಾವು ಇದ್ರ ಬಗ್ಗೆ ನಾವು ಸಂಶೋಧನೆ ಮಾಡಿ ಅದರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ವಿಶೇಷ ಕಂಡಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ಆಗಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ. ಈ ವರ್ಷನೇ ಈಗ ಒಂದ್ ತಿಂಗಳಿಂದ ಸುಮಾರು ನಾವು ಒಂದು 2,500 ಗಿಡ ಅಂದ್ರೆ ಒಂದು 25 ಜನಗಳಿಗೆ ನಾವು ಈ ಸಸಿಗಳನ್ನ ಕೊಟ್ಟಿದ್ವಿ ಪ್ರಯೋಗಕ್ಕಾಗಿ. ಸೊ ಹಾಗಾಗಿ ಅದನ್ನ ಅದರ ಒಂದು ಬೆಳವಣಿಗೆ ಮತ್ತು ಅದರ ಬಗ್ಗೆ ಬೇರೆ ಬೇರೆ ಜಾಗದಲ್ಲಿ ಯಾರು ಬರುತ್ತೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಹಾಕಿಸು. ಮುಂದಿನ ದಿನಗಳಲ್ಲಿ ಇದು ಒಂದು ಒಳ್ಳೆ ಒಂದು ತಲೆ ಆಗಲಿಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಆತ್ಮೀಯರೈತ ಬಾಂಧವರೇ, ಇದೇ ಗುರುವಾರ 18ನೇ ತಾರೀಕು ಸಂಜೆಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸಿನ ಬೇಸಾಯ ಈ ವಿಚಾರವಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಲಿದ್ದಾರೆ ಸಕಲೇಶಪುರ ತಾಲೂಕು ದೋಣಿಗಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀಕೃಷ್ಣ ಭಟ್. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289 STD ಸಂಖ್ಯೆ 08172 ಗಮನಿಸಿ, ಇದೇ ಗುರುವಾರ 18ನೇ ತಾರೀಕು ಸಂಜೆಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸಿನ ಬೇಸಾಯ ಈ ವಿಚಾರವಾಗಿ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ವಾದಿರಾಜ್ ಅವರ, ಈಗ ಏಲಕ್ಕಿ ಬೇಸಾಯವನ್ನ ಮಾಡಲೇಬೇಕು ಅಂತ ಇಷ್ಟಪಡುವಂತಹ ಕೃಷಿಕರಿಗಾಗಿ, ಯುವ ಜನರಿಗಾಗಿ ಈಗ ಸಸಿಗಳು ಎಲ್ಲೆಲ್ಲಿ ಸಿಗ್ತಾ ಇದ್ದಾವೆ ಮತ್ತೆ ಅದರ ಧಾರಣೆ ಏನು, ಯಾವ ರೀತಿ ರೈತರು ಈ ಸಸಿಗಳನ್ನ ಪಡೆದುಕೋಬಹುದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬಹುದಾ? ಖಂಡಿತ ಕೊಡ್ತೀನಿ. ಗೊತ್ತಿರೋಂಗೆ ನಮ್ಮ ಸಂಬಾರ ಮಂಡಳಿ ಅಭಿವೃದ್ಧಿ ವಿಭಾಗದಿಂದ ಒಟ್ಟು 5 ನರ್ಸರಿಗಳಿದೆ. ನಮ್ಮ ಹಾಸನ ಜಿಲ್ಲೆಗೆ ತುಂಬಾ ಹತ್ತಿರವಾದಂತಹ ನರ್ಸರಿ ಅಂದ್ರೆ ಎಷ್ಟು ನರ್ಸರಿ ಮತ್ತೆ ಬೆಟ್ಟದ ಮನೆ ನರ್ಸರಿ. ಸೊ ಎಷ್ಟೋ ನರ್ಸರಿ ನಂಬರ್ ಬೇಕಾ ನಾನು ಹೇಳಬಲ್ಲೆ. ಅದೇ ರೀತಿ 5 ಕೂಡ ಹೇಳಬಲ್ಲೆ, ಮತ್ತು ಬೆಳಗಿರಿ ಮತ್ತು ಬೆಟ್ಟದ ಮನೆ ಮತ್ತು ಬೆಳಗೋಳ 5 ನರ್ಸರಿಗಳಿದೆ. ಬಟ್ ಹಾಸನ ಜಿಲ್ಲೆಗೆ ಹತ್ತಿರವಾದ ಅಂದ್ರೆ ಎಷ್ಟೂರು ಮತ್ತೆ ಬೆಟ್ಟದ ಮನೆ. ಬಟ್ ಎಷ್ಟೂರಲ್ಲಿ ಗಿಡಗಳೆಲ್ಲ ಖಾಲಿ ಆಗೋಯ್ತು, ಏಲಕ್ಕಿ ಗಿಡಗಳೆಲ್ಲ ಮುಗೋಗಿದೆ. ಈಗ ಬೆಟ್ಟದ ಮನೆಯಲ್ಲಿ ಆಗಲೇ ಒಂದು 40% ಖಾಲಿ ಆಗಿದೆ, ಇನ್ನು 60% ಇದೆ, ಅಲ್ಲಿ ತಗೋಬಹುದು. ಅದರ ಧಾರಣೆ ಒಂದು ಗಿಡಕ್ಕೆ 10 ರೂಪಾಯಿ ಇದೆ. ಯಾವ ತಳಿ ಇದೆ? 10 ರೂಪಾಯಿ ಇದೆ. ICRA 3 ಅಥವಾ XKP 14 ಅಂತ ಅದನ್ನ ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ಸಾಂಬಾರ ಮಂಡಳಿ ನಾವು ಮೊದಲು ಹೇಳಿದಂಗೆ ಒಂದು ಅಭಿವೃದ್ಧಿ ಒಂದು ಹೈಬ್ರಿಡ್ ನ ಅಭಿವೃದ್ಧಿ ಪಡೆದ ಅದಕ್ಕೆ 15 ರೂಪಾಯಿಂಗೆ ನಾವು ಈಗಾಗಲೇ ಒಂದು 2,000 ಗಿಡಗಳನ್ನ ನಾವು ಒಂದು 25 ಬೆಳೆಗಾರಿಗೆ ಕೊಟ್ಟಿದ್ವಿ. ಅದರ ಬೆಲೆ 15 ರೂಪಾಯಿ. ಇನ್ನೂ ಒಂದು 500-600 ಗಿಡ ತನಕ ನಾವು ಕೊಡ್ಬೋದು. ಇನ್ನೊಂದು 5 ದಿನಕ್ಕೆ ಕೊಡುವಂತ ಒಂದು ಇದೆ. ಸೊ ಇದೊಂದು ಒಂದು ಕಾರ್ಯಕ್ರಮ. ಇನ್ನೊಂದು, ಈ ವರ್ಷದಿಂದ ನಾವೊಂದು ಹೊಸ ಒಂದು ಕಾರ್ಯಕ್ರಮವನ್ನು ಹಾಕಬೇಕು ಅಂತ ಹೊರಟಿದ್ದೀವಿ. ಏನಪ್ಪಾ ಅಂದ್ರೆ, ನಾನ್ ಟ್ರೆಡಿಷನಲ್ ಏರಿಯಾದಲ್ಲಿ ಈಗ ಸಾರ್ಸಿಕೆರೆಗೆರೆ ಆಗ್ಬಹುದು ಅಥವಾ ಅರ್ಕಲ್ಗೋಳ ಕಡೆ ಆಗ್ಬಹುದು ಅಥವಾ ಚಂದ್ರಪಟ್ಟಣ ಕಡೆ ಆಗ್ಬಹುದು, ಅಲ್ಲಿ ಈಗ ಒಂದು ಹೋಮ್ ಗಾರ್ಡನ್ ಅಥವಾ ಇದು ಕಿಚನ್ ಗಾರ್ಡನ್ ಅಂತ ಹೋಮ್ ಗಾರ್ಡನ್ ತರ ಬೇರೆ ಬೇರೆ ಗಿಡ ಬೇರೆ ಬೇರೆ ಬೆಳೆಗಳ ಹೂ ಬೆಳೀತಾರೆ, ಹಣ್ಣು ಬೆಳೀತಾರೆ, ಅದೇ ರೀತಿ ಮತ್ತೆ ತರಕಾರಿ ಬೆಳೀತಾರಲ್ಲ, ಅದ್ರ ಜೊತೆಯಲ್ಲಿ ಏಲಕ್ಕಿನೂ ಕೂಡ ಬೆಳಿಬೇಕು. ಅಲ್ಲೂ ಕೂಡ ಒಂದು ಹೋಮ್ ಗಾರ್ಡನ್ ತರ, ಅದ್ರ ಬಗ್ಗೆ ಕೂಡ ನಾವು ಈಗ ಒಂದು ಮಾಡಿ ಈಗ ಒಂದು 8-10 ಜನಕ್ಕೆ ಅದನ್ನ ಪ್ರೋತ್ಸಾಹ ಮಾಡಬೇಕು ಅಂತ ನಾವು ನಾನ್ ಟ್ರೆಡಿಷನ್ ಏರಿಯಾದಲ್ಲಿ ಏಲಕ್ಕಿ ಸಾಧಾರಣವಾಗಿ ಬೆಳೆಯೋಲ್ಲ, ಬೆಳೆದಿರೋ ಜಾಗದಲ್ಲಿ ಕೂಡ ನಾವು ಇದನ್ನ ಮಾಡಬೇಕು ಅಂತ ಒಂದು ಹೊಸ ಒಂದು ಪ್ರೋಗ್ರಾಮ್ ಹಾಕಿದ್ವಿ. ಇನ್ನೇನು ಕಡಿಮೆ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡಬೇಕು ಅಂತ ಹೊರಟಿದ್ವಿ. ಒಟ್ಟಾರೆ ನೋಡಬೇಕು ಅಂದ್ರೆ ಕಂಬರ ಮಂಡಳಿಯಿಂದ ಸಾಕಷ್ಟು ಏಲಕ್ಕಿಗೋಸ್ಕರ ಪ್ರೋತ್ಸಾಹ ಇದೆ, ಮತ್ತು ಬೆಳೆಗಾರರುಗಳು ಮುಂದೆ ಬಂದು ಅದನ್ನ ಪಡ್ಕೊಂಡು ಅವ್ರಿಗೆ ಏಲಕ್ಕಿಯಲ್ಲಿ ಯಶಸ್ವಿ ಆಗಬೇಕು ಮತ್ತು ಅದ್ರ ಮೂಲಕ ರಾಜ್ಯವನ್ನು ರಾಜ್ಯಕ್ಕೆ ಒಂದು ಹೆಚ್ಚಿನ ಒಂದು ವರಮಾನ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಮತ್ತೆ ಅದಲ್ಲದೆ ನಮ್ಮಲ್ಲಿರುವಂತಹ ಸಂಶೋಧನಾ ವಿಜ್ಞಾನಿಗಳಾಗ್ಲಿ ಅಥವಾ ನಮ್ಮ ಅಭಿವೃದ್ಧಿ ವಿಭಾಗದಲ್ಲಿರುವಂತಹ ಎಲ್ಲಾ ಒಂದು ಫೀಲ್ಡ್ ಆಫೀಸರ್ಗಳಾಗ್ಲಿ ಅಥವಾ ವಾರ್ ಮ್ಯಾನೇಜರ್ಗಳಾಗ್ಲಿ ಸಾರ ವ್ಯಕ್ತಿಗಳು ಮತ್ತೆ ಬೆಳೆಗಾರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ಒಳ್ಳೆ ಉತ್ತಮ ರೀತಿಯಲ್ಲಿ ಅವರು ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಯಾವುದೇ ಸಮಯದಲ್ಲೂ ಕೂಡ ನಮ್ಮ ಬಸರಿಗಳಾಗ್ಲಿ ಅಥವಾ ನಮ್ಮ ಡೆವಲಪ್ಮೆಂಟ್ ಆಫೀಸ್ ಆಗ್ಲಿ ಅಥವಾ ಸಮಾರ ಮಂಡಿ ದೋಣಿಗಳಿಗಾಗ್ಲಿ ಬಂದು ಅಥವಾ ಫೋನ್ ಮುಖಾಂತರ ಮಾಹಿತಿಗಳನ್ನು ತಿಳ್ಕೊಂಡು ವೈಜ್ಞಾನಿಕವಾಗಿ ಇಲಾಖೆ ಮಾಡಿಕೊಳ್ಳಲ್ಲಿ ನಿಜವಾಗ ಕೂಡ ಹೆಚ್ಚಿನ ಒಂದು ಲಾಭ ಮತ್ತು ಒಂದು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ದಯಮಾಡಿ ಬೆಳೆಗಾರರು ಸಮಾರ ಮಂಡಳಿಯನ್ನ ಉತ್ತಮ ರೀತಿಯಲ್ಲಿ ಉಪಯೋಗಿಸಬೇಕು ಅಂತ ಮತ್ತೊಂದು ಸರಿ ಕೇಳ್ಕೊತೀನಿ. ಡಾಕ್ಟರ್ ವಾದಿರಾಜ್ ಅವರೇ ಹೇಳಿ, ಈಗ ತಾವು ಎರಡು ನರ್ಸರಿ ಬಗ್ಗೆ ಹೇಳಿದ್ರಿ, ಒಂದು ಬೆಟ್ಟದ ಮನೆ ನರ್ಸರಿ, ಹೌದು, ಮತ್ತೊಂದು ಎಸಳೂರು ನರ್ಸರಿ. ನರ್ಸರಿ ಬಗ್ಗೆ ಮತ್ತೆ ಬೇರೆ ನರ್ಸರಿಗಳಲ್ಲಿ ಎಲ್ಲೆಲ್ಲಿ ಸಿಗ್ತಾ ಇದೆ ಏಲಕ್ಕಿ ಸಸಿಗಳು? ಒಂದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪತ್ರ ಇರುವಂತ ಬೆಳಗೋಲ ಅಂತ ನರ್ಸರಿಯಲ್ಲಿ ಸಿಗುತ್ತೆ. ಅದೇ ರೀತಿ ಸೋಮಾರ್ಪೇಟೆ ಮಡಿಕೇರಿ ಐಗೂರು ಅಲ್ಲಿ ಸಿಗುತ್ತೆ. ಮತ್ತೆ ವಿರಾಜಪೇಟೆ ಹತ್ರ ಮಡಿಕೇರಿ ಹತ್ರನೇ ಇರುವಂತ ಒಂದು ಬಿಳಿಗಿರಿ ಅಂತ ನರ್ಸರಿ ಇದೆ. ಒಟ್ಟು 5 ನರ್ಸರಿಗಳಿದೆ. ಈ 5 ನರ್ಸರಿಗಳಲ್ಲಿ ಬೆಳೆಗಾರರು ಹೋಗಿ ಸಸಿಗಳನ್ನ ತೆಗೆದುಕೊಂಡು ಬರಬಹುದು. ಖಂಡಿತ ಖಂಡಿತ ಸಸಿಗಳನ್ನು ತೆಗೆದುಕೊಂಡು ಬರಬಹುದು. ನಂತರ ಅವ್ರು ಆದಷ್ಟು ಬೇಗ ಗಿಡಗಳನ್ನ ನೆಟ್ಕೊಂಡ ಮೇಲೆ ನಮ್ಮ ಅಭಿವೃದ್ಧಿ ವಿಭಾಗಕ್ಕೆ ಹೋಗಿ ಅವರು ನಾವು ಇಲಾಖೆ ಮಾಡಿದೀವಿ ಅಂತ ರಿಜಿಸ್ಟರ್ ಮಾಡ್ಕೊಂಡ್ರೆ ಅವರಿಗೆ ಸಹಾಯಧನ ಸಿಗುವಂತ ಕೂಡ ಅವಕಾಶ ಇರುತ್ತೆ. ಈಗ ಏಲಕ್ಕಿಯನ್ನ ನಾಟಿ ಮಾಡ್ಕೊಳ್ಳೋದಕ್ಕೆ ಸರಿಯಾದಂತಹ ಸಮಯ ಅಂತೀರಾ? ನಾಟಿ ಮಾಡೋದೇ ಆದ್ರೆ ಯಾವ ವಿಧಾನಗಳನ್ನ ಅನುಸರಿಸಿ ನಾಟಿ ಮಾಡಬೇಕಾಗುತ್ತೆ, ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ? ಈಗ ಅವರು ಏಲಕ್ಕಿ ತೋಟಗಳನ್ನ ಅವರು ರೆಡಿ ಮಾಡ್ಕೊಂಡಿದ್ರೆ ಬಹಳ ಒಳ್ಳೇದು. ಸ್ವಲ್ಪ ಶೇಡ್ ಇದೆಲ್ಲ ರೀತಿಯಲ್ಲಿ ಹೆಚ್ಚಿನ ನೆರಳಿದ್ರೆ ಅದನ್ನೆಲ್ಲ ಸ್ವಲ್ಪ ಕೊಂಬೆಗಳನ್ನ ಕಳ್ಕೊಂಡು ನೆರಳು ನಿರ್ವಹಣೆ ಮಾಡಿಕೊಂಡು ಮತ್ತೆ ಕಳೆಗಳನ್ನು ತೆಗೆದು ಮತ್ತೆ ಪ್ರಥಮವಾಗಿ ಗುಂಡಿ ಮಾಡಬೇಕು. 1.5 ಅಡಿ, 1.5 ಅಡಿ ಮತ್ತು 1.5 ಅಡಿ ಆಳ, ಉದ್ದ ಅಗಲ ಮತ್ತು ಆಳ ಗುಂಡಿಗಳನ್ನ ಮಾಡ್ಕೊಂಡು ಆ ಗುಂಡಿಗಳಿಗೆ ಮುಕ್ಕಾಲು ಮಣ್ಣು ತುಂಬಿ ಗಿಡಗಳನ್ನ ಹಾಕಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಇದು ಪ್ರಮುಖವಾಗಿ ಮಾಡ್ಕೊಳ್ಳೋದು ಲ್ಯಾಂಡ್ ಪ್ರೊಫೆಷನ್ ಮೊದಲು. ಈಗ ಲ್ಯಾಂಡ್ ಪ್ರೊಫೆಷನ್ ಮಾಡಿದ್ರೆ ಬಹಳ ಒಳ್ಳೇದು, ಈಗ ಬೇಕಾದ್ರೆ ಇಮಿಡಿಯೇಟ್ ಆಗಿ ಗಿಡ ತೋಟ ನಡ್ಕೋಬಹುದು. ಸ್ವಲ್ಪ ಲ್ಯಾಂಡ್ ಪ್ರೊಫೆಷನ್ ಆಗಿಲ್ಲ ಅಂದ್ರೆ ಈಗ ಅವಗಣ ಪ್ರಕಾರ ಇನ್ನು 3-4 ದಿವಸ ಒಳಗಡೆ ಮಾನ್ಸೂನ್ ಇಲ್ಲಿ ಸೆಟ್ ಆಗುತ್ತೆ. ಅದು ಮಾನ್ಸೂನ್ ಬಂದ್ಮೇಲೆ ಒಂದು 5-6 ದಿನ ಖಂಡಿತ ಮಳೆ ಬರುತ್ತೆ, ನಂತರ ಸ್ವಲ್ಪ ಜಾಬ್ ಕೊಡುತ್ತೆ. ಮತ್ತೆ ಈ ತಿಂಗಳು ಎಂಡಿಗೆ ಮತ್ತೆ ಮಳೆ ಶುರುವಾದ್ರೆ ಇನ್ನು ಜುಲೈ ಎಲ್ಲ ಪೂರ್ತಿ ಜಾಸ್ತಿ ಮಳೆ ಇರುತ್ತೆ. ಹಾಗಾಗಿ ಈ ತಿಂಗಳ ಎಂಡ್ ನಂತರ ಮತ್ತು ಜುಲೈಯಲ್ಲಿ ಮತ್ತೆ ಆಗಸ್ಟ್ ಅದೇ ತಂಗ ಗಿಡ ನಡಲಿಕ್ಕೆ ಹೋಗುವ ಸಮಯ ಅಲ್ಲ. ಹಾಗಾಗಿ ಈ ತಿಂಗಳೊಳಗಡೆ ಒಂದು ಗಿಡ ಇಡುವಂತ ವ್ಯವಸ್ಥೆ ಆಗಬೇಕು, ಇಲ್ಲಾಂದ್ರೆ ಆಗಸ್ಟ್ ತಿಂಗಳಲ್ಲಿ ಏನೇ ಗಿಡನ ಹಾಕಬಹುದು. ಹೆಚ್ಚು ಮಳೆ ಬರುವಂತ ಜಾಗಗಳ ಅಂತ ನಮ್ಮ ಸಕಲೇಶ್ವರ ಭಾಗದಲ್ಲಿರುವಂತಹ ಪೊಂಗನಹಳ್ಳ ಆಗ್ಬಹುದು, ಅತ್ತಿಹಳ್ಳಿ ಅಲ್ಲೆಲ್ಲ ಜಾಸ್ತಿ ಮಳೆ ಬರುವಂತ ಜಾಗಗಳಲ್ಲಿ ಆಗಸ್ಟ್ ಅಲ್ಲಿ ಗಿಡ ಹಾಕೊಂಡ್ರೆ ಬಹಳ ಒಳ್ಳೇದು. ಒಂದು ಮುಂಗಾರು ಮಳೆ ನಡೆದ ಮಳೆ ಬಂದ್ಮೇಲೆ ಆಮೇಲೆ ಹಾಕೋದು ಒಳ್ಳೇದು. ಅಲ್ಲಿಗೆ ಬೇಕಾದ್ರೆ ನಮ್ಮಲ್ಲಿ ಈ ಒಂದು ಏಲಕ್ಕಿಯಲ್ಲಿ 2 ತರ ಇದೆ ಸಸಿಗಳು. ಒಂದು ಬುಟ್ಟಿ ಗಿಡ ಪಾಲಿ ಬ್ಯಾಗ್ ಅಲ್ಲಿ ಮಾಡುವಂತ ಗಿಡ ಇರುತ್ತೆ, ಇನ್ನೊಂದು ನೇಕೆಡ್ ಪ್ಲಾಂಟ್ ಅಂತ ಬೆಡ್ಡಲ್ಲೇ ಗಿಡಗಳಿರುತ್ತೆ, ಅದನ್ನ ಕಿತ್ತು ನಮ್ಮ ಗುಂಡಿಗಳಿಗೆ ಹಾಕೋದು ತೊಡಗ ಹಾಕೋದು ಅಂತ ಎರಡು ಗಿಡಗಳಿರುತ್ತೆ. ಹೆಚ್ಚು ಮಳೆ ಬರುವಂತ ಪ್ರದೇಶಗಳಿಗೆ ಈ ಒಂದು ಪಾಲಿಗ್ರೀನ್ ಬ್ಯಾಗ್ ಗಿಡಗಳಿಗಿಂತ ಈ ಒಂದು ನೇಕೆಡ್ ಪ್ಲಾಂಟ್ ಅಂತ ಹೇಳ್ತೀವಿ ಅಥವಾ ಬೆಡ್ಡಿಂದ ತೆಗೆದಂತ ಗಿಡಗಳನ್ನ ಹಾಕೋದು ಬಹಳ ಸೂಕ್ತ. ಹಾಗಾಗಿ ಮೊದಲನೇ ಮಾಡಬೇಕಾದ್ರದ್ದು ಅವರಿಗೆ ಲ್ಯಾಂಡ್ ಐಡೆಂಟಿಫೈ ಮಾಡ್ಕೊಂಡು ಅವ್ರು ಎಲ್ಲಿ ಯಾವ್ದು ತೋಟದಲ್ಲಿ ಯಾವ ಭಾಗದಲ್ಲಿ ಮಾಡಬೇಕು ಅಂತ ಮಾಡ್ಕೊಂಡು ಅಲ್ಲಿ ಆಗಲೇ ಈಗ ಲ್ಯಾಂಡ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಗುಂಡಿಗಳನ್ನ ಮಾಡ್ಕೊಳ್ಳುವಂತ ಅವಕಾಶ ಈ ಬೇಕಾಗಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಈ ತಿಂಗಳೊಳಗೆ ಅವ್ರು ಗಿಡಗಳನ್ನ ನೆಟ್ಕೊಂಡ್ರೆ ಕ್ರಾಪ್ ಕೂಡ ಒಂದು 6 ತಿಂಗಳ ಮುಂಚೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಏಲಕ್ಕಿಯನ್ನೇ ಪ್ರತ್ಯೇಕವಾಗಿ ಬೆಳ್ಕೊಳ್ಳೋದು ಒಳ್ಳೇದು ಅನ್ನೋದ ತಮ್ಮ ಭಾವನೆ? ಹಾಗೇನಿಲ್ಲ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಒಂದೇ ಒಂದು ಬೆಳೆಗಳನ್ನ ಬೆಳ್ಕೊಂಡು ಅದರಿಂದ ಹೆಚ್ಚಿನ ಲಾಭ ಮಾಡ್ಕೊಂಡು ಬಹಳ ಕಷ್ಟ ಇದೆ. ಈಗ ಉತ್ತಮವಾದಂತ ಒಂದು ವಿಧಾನ ಅಂದ್ರೆ ಅಡಿಕೆ ತೋಟ ಇದ್ರೆ, ಅಡಿಕೆ ತೋಟದಲ್ಲಿ ಅಡಿಕೆ ಪ್ರಧಾನ ಬೆಳೆ, ಅದರದಲ್ಲಿ ಕಾಳುಮೆಣಸು ಮತ್ತೆ ಏಲಕ್ಕಿ, ಈ ಮೂರು ಕೂಡ ಮಾಡಬಹುದು. ಆದರೆ ಕಾಫಿ ಒಳಗಡೆ ಆದಷ್ಟು ಏಲಕ್ಕಿ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಯಾವ ಕಾರಣಕ್ಕೆ? ಏಲಕ್ಕಿ ಮಾಡಿದ್ರೆ ಕಾಫಿನೂ ಅಭಿವೃದ್ಧಿ ಆಗಲ್ಲ ಮತ್ತೆ ಏಲಕ್ಕಿನೂ ಒಳ್ಳೆ ರೀತಿಯಲ್ಲಿ ಬರಲ್ಲ. ಹಾಗಾಗಿ ಕಾಫಿ ಮತ್ತು ಏಲಕ್ಕಿ ಒಟ್ಟಿಗೆ ಬರಲ್ಲ. ಅಡಿಕೆ ಒಳಗಡೆ ಕಾಳುಮೆಣಸು ಮಾಡಬಹುದು, ಇಲ್ಲ ಅಂದ್ರೆ ಮರಗಳಿರುವಂತಹ ಒಂದು ಕಾಡಿನಲ್ಲಿ ಏಲಕ್ಕಿ ಮಾಡಬಹುದು, ಮತ್ತೆ ಒಂದು ಬೆಳೆಯಾಗಿ ಮಾಡಬಹುದು. ಹಾಗಾಗಿ ಆತರ ನಾವು ಯೋಚನೆ ಮಾಡ್ಕೊಂಡು ಮಾಡಬಹುದು. ಅದೊಂದು ಸರಿಯಾದಂತ ನಿಯಮ. ಕಾಫಿ ಒಳಗೆ ಏಲಕ್ಕಿ ಮಾಡ್ತಾರೆ, ಮಾಡಿದ್ರೆ ಅದು ಕಾಫಿ ಚೆನ್ನಾಗಿ ಬರಲ್ಲ, ಏಲಕ್ಕಿ ಕೂಡ ಚೆನ್ನಾಗಿ ಬರಲ್ಲ. ಈಗ ಪ್ರತ್ಯೇಕವಾಗಿ ನನಗೆ ಜಾಗ ಇದೆ, ನಾನು ಸಪರೇಟ್ ಆಗಿ ಒಂದು ಏಲಕ್ಕಿ ತೋಟನೇ ಮಾಡ್ತೀನಿ ಅನ್ನೋದೇ ಆದ್ರೆ ಅದರಲ್ಲಿ ನೆರಳಿಗಾಗಿ ಏನ್ ಆಶ್ರಯ ಮಾಡ್ಕೋಬಹುದು? ಪ್ರತ್ಯೇಕವಾದ ಏಲಕ್ಕಿ ತೋಟ ಮಾಡೋದು ಹೇಗೆ ಡಾಕ್ಟರ್ ವಾದಿರಾಜ್ ಅವರು? ಪ್ರತ್ಯೇಕ ಮಾಡಕಂದ್ರೆ ನಿಮಗೆ ಈಗ ಸಾಮಾನ್ಯವಾಗಿ ಏಲಕ್ಕಿ ನಿಮ್ಗೆ ಗೊತ್ತಿರೋ ಹಾಗೆ ಓಪನ್ ಏರಲ್ಲಿ ಬರಲ್ಲ ಚೆನ್ನಾಗಿ, ಬಿಸಿಲು ನೇರವಾದ ಮೇಲೆ ಬೀಳಬಾರದು. ಸೊ ನೀವು ನಿಮ್ಗೆ ಶಕ್ತಿ ಚೆನ್ನಾಗಿತ್ತಂದ್ರೆ ಶೇಖ್ ನೀರು ಹಾಕೊಂಡು ಕೂಡ ಮಾಡಬಹುದು ಏಲಕ್ಕಿನ, ಆಯ್ತಾ? ಇಲ್ಲ ಅಂದ್ರೆ ನಮ್ಮಲ್ಲಿ ಕಾಡು ಮರಗಳೇ ಅಥವಾ ಇಲ್ಲ ಕೆಲವು ಅಟ್ಲೀಸ್ಟ್ ಆಲ್ವಾಣ ಅಂತ ಮರಗಳನ್ನ ಸ್ವಲ್ಪ ಬೆಳೆಸ್ಕೊಂಡು ಆರು ತಿಂಗಳ ಮುಂಚೆನೆ ಆಲ್ವಾಣ ಆಲ್ವಾಣ ಮತ್ತು ಬೇಗ ಬರುವಂತ ಕಾಡು ಮರಗಳನ್ನ ಬೆಳೆಸ್ಕೊಂಡು ಆಮೇಲೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಅಥವಾ ಕಾಡೇ ಇದ್ರೆ ಇನ್ನು ಒಳ್ಳೇದು. ಕಾಡು ಈಗ ಅಥವಾ ನಮಗೆ ಈಗ ಆಲ್ವಾಣ ಆಗುವ ಕಷ್ಟ ಅಂದ್ರೆ ಶೇಡ್ನೇ ಕಾಕೊಂಡು ಮಾಡಬಹುದು. ಡಾಕ್ಟ್ರೆ, ಈಗ ಗಿಡ ನೆಡೋದಕ್ಕಿಂತ ಮುಂಚೆ ಏನೇನು ಗೊಬ್ಬರ ಕೊಡಬೇಕಾಗತ್ತೆ? ನೆಡಬೇಕಾದ್ರೆ ಏನು ಗಿಡ ನೆಡೋಕ್ಕಿಂತ ಮುಂಚೆ ಪ್ರಮುಖವಾಗಿ ಗುಂಡಿ ತೆಗಿಬೇಕು. ಗುಂಡಿ ತೆಗೆದ ಮೇಲೆ ಗುಂಡಿಗೆ ಮುಕ್ಕಾಲಷ್ಟು ನಾವು ಮಣ್ಣು ತೆಗೆದಂತ ಮಣ್ಣಿನ ಮತ್ತೆ ಗುಂಡಿ ಒಳಗಡೆ ಹಾಕ್ಬೇಕು. ಮುಕ್ಕಾಲು ಭಾಗ ಒಂದು ಎರಡರಿಂದ ಒಂದ್ ನಾಲ್ಕೈದು ಇಂಚ್ ವರೆಗೂ ಭೂಮಿಯಿಂದ ಕೆಳಗಡೆವರೆಗೂ ಮಣ್ಣು ತುಂಬಿ, ನಂತರ ಒಂದೊಂದು ಅರ್ಧ ಮಂಕರಿ ಪಡಿಕೆ ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಅಥವಾ ಎರಡು ಗೊಬ್ಬರ ಆಗ್ಬಹುದು ಅಥವಾ ಎನಿ ಆರ್ಗ್ಯಾನಿಕ್ ಮೆನ್ಯೂರ್, ಅದಕ್ಕೆ ಸ್ವಲ್ಪ ಒಂದ್ 100 ಕೆಜಿಗೆ 5 ಕೆಜಿ ಅಷ್ಟು ಬೇವಿನ ಹಿಂಡಿ ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ರಾಕ್ ಫಾಸ್ಫೇಟ್ ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಗುಂಡಿಗಳಿಗೆ ಚೆನ್ನಾಗಿ ತಿಳಿ, ಮತ್ತೆ ಸ್ವಲ್ಪ ಮತ್ತೆ ಮಣ್ಣು ಹಾಕ್ಬಿಟ್ಟು ಆಮೇಲೆ ಸೆಂಟರ್ ಅಲ್ಲಿ ಈ ಬುಟ್ಟಿಗಳನ್ನ ಕೂರಿಸ್ಬೇಕು. ಗಿಡ ನೆಟ್ಟ ನಂತರ ಆ ಗಿಡಕ್ಕೆ ನಾವು ಸ್ಟ್ರೈಚಿಂಗ್ ಅಂತ ಗಾಳಿ ಗಿಳಿಗೆ ಅಲ್ಲಾಡಿ ಅದು ಗಿಡ ಹಾಳಾಗಬಾರುತ್ತೆ, ಅದಕ್ಕೊಂದು ಸಪೋರ್ಟ್ ಆಗ ಒಂದು ಕೋಲ್ ಗಿಡನ ಕಟ್ಟಬೇಕಾಗುತ್ತೆ. ಅದ್ರ ಮೇಲೆ ಸ್ವಲ್ಪ ಮತ್ತೆ ಮಣ್ಣು ಮತ್ತೆ ಆರ್ಗ್ಯಾನಿಕ್ ಇದ್ರೆ ಅಥವಾ ಒಣಗೆಲೆಗಳಿದ್ರೆ ಅದನ್ನ ಹಾಕಿ ನಾವು ಬಿಟ್ಟು ಸಾಕಾಗುತ್ತೆ. ಮೊದಲು 3-4 ತಿಂಗಳಿಗೆ ಯಾವ್ದೇ ರೀತಿ ಹೆಚ್ಚಿನ ಗೊಬ್ಬರ ಬೇಡ, ಬೇಡ ಅವಶ್ಯಕತೆ ಇರಲ್ಲ. 4-5 ತಿಂಗಳ ಆದ್ಮೇಲೆ ಅದಕ್ಕೆ ಗೊಬ್ಬರಗಳನ್ನ ಕೊಡ್ಬೇಕಾಗುತ್ತೆ. ಮೊದಲು ಮಾಡಬೇಕಾದ್ರು ನಮಗೆ ಒಂದು ಆರ್ಗ್ಯಾನಿಕ್ ಮೆನ್ಯೂರ್ ಅದಕ್ಕೆ ಸ್ವಲ್ಪ ಬೇವಿನ ಹಿಂಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಟ್ರೆ ಬಹಳ ಒಳ್ಳೇದು. ರಾಕ್ ಪಾಸ್ ಕೊಟ್ರೆ ಬೇಗ ಬೇರು ಬರುತ್ತೆ, ಹಾಗಾಗಿ ಬೇಗ ಅದು ಗಿಡ ಚೆನ್ನಾಗಿ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟು ಮಾಡಬೇಕಾಗುತ್ತೆ. ನೀನಾದಿಗಾದೆಯೋ ಎಲೆ ಮಾನವ ಹದಿ ಹದಿ ಗೋವು ನಾನು ಜನಪದ ಪಶುವೈದ್ಯ. ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆಯ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ಜಾನುವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಔಷಧಗಳ ಬಗ್ಗೆ ತಜ್ಞ ವೈದ್ಯರಿಂದ ವಿವರವಾದ ಮಾಹಿತಿ ನೀಡುತ್ತದೆ ಜನಪದ ಪಶುವೈದ್ಯ. ತಪ್ಪದೇ ಆಲಿಸಿ. ಪ್ರತಿ ಶನಿವಾರ ಸಂಜೆ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಮೂಡಿ ಬರುತ್ತಿದೆ ಜಾನುವಾರುಗಳ ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಾದ ಬಾನುಲಿ ಸರಣಿ ಜನಪದ ಪಶುವೈದ್ಯ. ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಉತ್ತರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಡಾಕ್ಟ್ರೆ, ಏಲಕ್ಕಿಗೆ ಕಟ್ಟೆ ರೋಗ ಬಂದು ಬಹಳವಾಗಿ ಏಲಕ್ಕಿ ಬೆಳೆ ಹಿಂದೆ ಹೋಯ್ತು ಅಂತ ತಾವು ಹೇಳಿದ್ರಿ. ಬಹುಶಃ ಕೀಟ ರೋಗಗಳು ಈಗಲೂ ಏನು ಕಡಿಮೆ ಆಗಿಲ್ಲ ಏಲಕ್ಕಿಗೆ. ಈಗ ಆರಂಭದಲ್ಲೇ ಬರುವಂತಹ ಕೀಟ ರೋಗಗಳನ್ನ ನಿಯಂತ್ರಣ ಮಾಡೋದು ಹೇಗೆ, ಯಾವ ರೀತಿ ಏಲಕ್ಕಿ ತೋಟಗಳನ್ನ ನಿರ್ವಹಣೆ ಮಾಡಬೇಕು ಅಂತಂತೀರಿ? ಈಗ ಪ್ರಮುಖವಾಗಿ ನಿಮಗೆ ಗೊತ್ತಿರೋ ಹಾಗೆ ಬಿಸಿಲು ಜಾಸ್ತಿ ಇದ್ದಾಗ ನಮಗೆ ಪ್ರಮುಖವಾಗಿ ಈ ಥ್ರಿಪ್ಸ್ ಅಂತ ಥ್ರಿಪ್ಸ್ ಕಜ್ಜಿ ಕಾಯಿ ಬಾಳುವಂಥದ್ದು ಅಂತ ಮತ್ತೆ ಕಾಳು ಮೆಣಸಲ್ಲಿ ಅದಕ್ಕೆ ಎಲೆಯಲ್ಲಿರುವಂತಹ ರಸಾಯನ ಹೀರ್ಕೊಂಡು ಹಳದಿ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಈಗ ಮಳೆಗಾಲಕ್ಕೆ ಮುಂಚೆ ಒಂದು ಕೀಟನಾಶಕ ಅಂತ ಎಕಲೆಕ್ಸ್ ಆಗ್ಬೋದು ಅಥವಾ ಮೊನೊಕೊಟಪಸ್ ಆಗ್ಬೋದು, ಅದನ್ನ ನಾವು 2 ml ಒಂದು ಲೀಟರ್ ಹಾಕೊಂಡು ಸ್ಪ್ರೇ ಹೊಡೆದು ಮುಖ್ಯ ಆಗುತ್ತೆ. ಈಗ ಗಿಡ ನೆಟ್ಟ ಮೇಲೆ ಅಥವಾ ಇದೊಂದು ದೊಡ್ಡ ತೋಟಗಳಲ್ಲಿ ಪ್ರಮುಖವಾಗಿ ನಮಗೆ ಈಗ ಈ ಕೊಳೆ ರೋಗ ಬರುವಂತ ಚಾನ್ಸ್ ಇದೆ. ಈಗ ಜಾಸ್ತಿ ಮಳೆ ಬರ್ತಲ್ಲ, ಕಂದು ಕೊಳೆ ಆಗ್ಬೋದು ಮತ್ತೆ ಅಥವಾ ಗೆಡ್ಡೆ ಕೊಳೆ ಆಗ್ಬೋದು ಅಥವಾ ಸರಗಳ ಕೊಳೆ ಆಗ್ಬೋದು ಅಥವಾ ಕಾಯಿ ಕೊಳೆ ರೋಗ ಬರ್ಬೋದು. ಅದಕ್ಕೆ ಈಗ ಮಳೆಗಾಲ ಈಗ ಶುರು ಆಗಿದೆ, ಸ್ವಲ್ಪ ಗ್ಯಾಪ್ ಟೈಮಲ್ಲಿ 1% ಬೋರ್ಡೋ ಮಿಕ್ಸರ್ ಸ್ಪ್ರೇ ಮಾಡೋದಾಗ್ಲಿ ಮತ್ತೆ ಸಿಒಸಿ ಡೆನ್ಸಿಂಗ್ ಮಾಡೋದಾಗ್ಲಿ 2.5 gram ಅಂದ್ರೆ ಒಂದು ಬ್ಯಾರಲ್ಗೆ 1/2 kg ಸಿಒಸಿನ ಮಿಕ್ಸ್ ಮಾಡ್ಕೊಂಡು ಎಲ್ಲೆಲ್ಲಿ ಕೊಳೆ ರೋಗಗಳಿದೆ ಅಲ್ಲೆಲ್ಲ ಭೂಮಿಗೆ ಈ ಒಂದು ಸಿಒಸಿನ ಒಯ್ಯೋ ಮುಖಾಂತರ ನಮಗೆ ಈ ಒಂದು ಈ ರೋಗ ಮತ್ತೆ ಹತೋಟಿನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ರೋಗನೇ ಇಲ್ಲ ಅಂತ ಪಕ್ಷದಲ್ಲಿ ಈಗ ಒಂದು ಜೈವಿಕವಾಗಿ ಇರುವಂತ ನಿಮ್ಗೆ ಗೊತ್ತಿರಬಹುದು, ಟ್ರೈಕೋಡ್ರಮ ಅಂತ ಗೊತ್ತಿದೆ, ಸೋಡಮಾಸ್ ಅಂತ ಗೊತ್ತಿದೆ. ಆ ಸೋಡಮಾಸ್ನ ಸ್ಪ್ರೇ ಮಾಡಬಹುದು. ಟ್ರೈಕೋಡ್ರಮ ಈಗ ಲಿಕ್ವಿಡ್ ಎಲ್ಲ ನಮ್ಮ ಸಂಶೋಧಕರಿಂದ ನಾವು ಉತ್ಪಾದನೆ ಮಾಡಿ ಕೊಡ್ತಾ ಇದೀವಿ ಫ್ರೆಶ್ ಆಗಿ. ಈಗ ಯಾರು ಬೇಕಾದ್ರೆ ಅದನ್ನ ಬುಕ್ ಮಾಡ್ಕೊಂಡು ತಗೊಂಡೋಗ್ಬಹುದು. ಅದನ್ನ ಅದು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದಾಗ್ಲಿ ಅಥವಾ ಬಡ್ಡೆಗೆ ಹುಯ್ಯೋದ ಮುಖಾಂತರ ಈ ಒಂದು ಶಿಲೀಂಧ್ರಗಳ ಕಾಟವನ್ನ ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ಕೀಟನಾಶಿನಿ ಆದಂತಹ ಈ ಮಾನಕೋಟಸ್ ಆಗ್ಲಿ ಅಥವಾ ಎಕಾಲಕ್ಸ್ ಆಗ್ಲಿ ಅಥವಾ ಬೋರ್ವೆಲ್ ಕಾಂಡ ಕೊರೆಯುವ ಒಳಗಳಿದ್ರೆ ಅದಕ್ಕೆ ಬೇಕಾದಂತ ಆಂಬುಲೆನ್ಸ್ ಸಿಗುತ್ತೆ, ಇಮಿಡಾ ಕ್ಲೋರ್ಗಳು ಸಿಗುತ್ತೆ. ಇದೇನಂದ್ರು ಕೂಡ ನೀಟ್ ಬೇಸಿಡ್ ಸುಮ್ ಸುಮ್ಮನೆ ಮಾಡಬೇಕು ಅಂತ ಮಾಡಬಾರದು. ಖಂಡಿತ ತಕ್ಷಣ ಅದ್ರ ಬಗ್ಗೆ ಅದಕ್ಕೆ ಒಂದು ಮಾಹಿತಿ ತಗೊಂಡು ನಾವು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕೇಳಿದಷ್ಟು ಇನಾರ್ಗಾನಿಕ್ ಕಡಿಮೆ ಆಗಿಲ್ಲ, ಇದು ಈಗಲೂ ಕೂಡ ಸ್ವಲ್ಪ ಆರ್ಗಾನಿಕ್ ಕಡಿಮೆ ಆಗಿದೆ. ಯಾಕಂದ್ರೆ ಇಲ್ಲಿ ಹೆಚ್ಚಿಗೆ ಕೆಮಿಕಲ್ ಹೊಡೆಯೋದು ಕಡಿಮೆ, ಎಲೆಕ್ಕಿಗೆ ಇಲ್ಲಿ ಬರೋ ರೋಗಗಳು ಕಡಿಮೆ ಇದೆ, ಕೀಟ ಬಾಧೆ ಕೂಡ ಕಡಿಮೆ ಇದೆ. ಬಟ್ ಕಟ್ಟೆ ರೋಗ ನಾವು ನಿಯಂತ್ರಣ ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ಪರ್ಯಾಯ ಇಲ್ಲ. ಅದಕ್ಕೆ ಕಟ್ಟೆ ಇಲ್ಲಿರುವಂತಹ ಗಿಡಗಳನ್ನ ತಂದು ಹಾಕೋದು ಒಂದು, ಮತ್ತೆ ಕೆಲವು ಈ ಒಂದು ನಾಡಿನ ಕೆಲವು ಕೀಟನಾಶಕಗಳನ್ನ ಸಮಯಕ್ಕೆ ಸ್ಪ್ರೇ ಮಾಡೋ ಮುಖಾಂತರ ನಾವು ಸ್ವಲ್ಪ ನೋಡಬೇಕಾದ್ರೆ ಈ ಕಟ್ಟೆಯನ್ನ ಹಳ್ಳಿಕ್ಕೆ ಹಡೋ ರೀತಿಯಲ್ಲಿ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗದ ರೀತಿಯಲ್ಲಿ ತಡೆಗಟ್ಟಬಹುದು ಅಷ್ಟೇ. ಆದ್ರೆ ಕಟ್ಟೆ ವೈರಸ್ ನ ಕಂಟ್ರೋಲ್ ಮಾಡಲಿಕ್ಕೆ ಯಾವ್ದು ರೀತಿಯಾದ ಒಂದು ಇದಿಲ್ಲ, ಇವರಿಗೂ ಯಾವ್ದೇ ಒಂದು ಔಷಧಿ ಆಗಲಿ ಅಥವಾ ಯಾವ್ದು ಒಂದು ಉಪಚಾರಗಳು ಯಾವ್ದು ಇಲ್ಲ. ಡಾಕ್ಟರ್ ಕಟ್ಟೆ ಇದೆ ಇರುತ್ತೆ, ಆದ್ರೆ ಕಟ್ಟೆ ಗಿಡಗಳು ಹೊಟ್ಟೆಗೆ ಬರಲ್ಲ. ಒಂದು ಗಿಡ ಅಲ್ಲಿ ಅಲ್ಲೊಂದು ಕಳೆದ ಅದನ್ನ ಕಿತ್ ಕೊಟ್ಟು ಅದನ್ನ ಸುಟ್ಟ ಹಾಕೊಂಡ್ರೆ ಬಹಳ ಒಳ್ಳೇದು ಬಿಗಿನಿಂಗ್ ಅಲ್ಲಿ. ಡಾಕ್ಟರ್ ವಾದಿರಾಜ್ ಅವರೇ, ಬೆಳೆಗಾರರು ಮತ್ತೂ ಒಂದು ಆತಂಕವನ್ನ ವ್ಯಕ್ತಪಡಿಸ್ತಾರೆ ಹೇಳಿ. ಈಗ ತಾವೇ ಹೇಳ್ತಾ ಇದ್ದೀರಿ ಕಳೆದ ವರ್ಷದಿಂದ ಏರಕ್ಕಿಗೆ ಉತ್ತಮವಾದ ಧಾರಣೆ ಇದೆ ಅಂತ. ಹೌದು, ಈಗ ಧಾರಣೆ ಇದೆ ಅಂದಾಕ್ಷಣ ಎಲ್ಲರ ಗಮನ ಆ ಬೆಳೆ ಅತ್ತ ಸುರಿಯುತ್ತೆ, ಮತ್ತೆ ಈಗ ಏಲಕ್ಕಿ ಬೇಸಾಯ ಆರಂಭ ಆಗತ್ತೆ, ಬಹಳಷ್ಟು ಜನ ಬೆಳೆಗಾರರು ಏಲಕ್ಕಿ ಬೆಳೀತಾರೆ, ಆಗ ಧಾರಣೆ ಮತ್ತೆ ಬಿದ್ದೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಕೇಳ್ತಾರೆ ಬೆಳೆಗಾರರು. ಮುಂಚೆ ನಾನು ಮೊದಲು ಹೇಳಿದೆ, ಎರಡು ಪ್ರಭಾವ ಕಾರಣದಲ್ಲಿ ನಾವು ಏಲಕ್ಕಿ ಮಾಡಬಹುದು ಅಂತ ನನ್ನ ಒಂದು 32 ವರ್ಷದ ಅನುಭವದಲ್ಲಿ. ಒಂದು, ನಮ್ಮ ಭಾರತ ದೇಶದಲ್ಲಿ ಏಲಕ್ಕಿ ಉಪಯೋಗ ಸಂಖ್ಯೆ ಜಾಸ್ತಿ ಆಗಿದೆ. ನಾವು ಈಗ ಬೆಳೀತಿರುವಂತಹ ಏಲಕ್ಕಿ ನಮ್ಮ ಭಾರತದ ಜನಗಳಿಗೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಇದು ನಮಗೊಂದು ಅವಕಾಶ, ನಾವು ಎಷ್ಟು ಬೆಳೆದ್ರು ಕೂಡ ನಾವು ನಮ್ಮ ಜನಸಂಖ್ಯೆ 130 crore ಜನ ಇದ್ದಾರೆ, ಡಿಮ್ಯಾಂಡ್ ಇದ್ದೇ ಇದೆ. ಅದಲ್ಲದೆ ನಮಗೆ ಮುಖ್ಯ ಭಾರತ ದೇಶದಲ್ಲಿ ಏಲಕ್ಕಿ ಮಾರಾಟ ಆದ ಸಾಲದು, ಹೊರದೇಶಕ್ಕೆ ಹೋದ್ರೆ ನಮಗೆ ಹೆಚ್ಚಿನ ಒಂದು ವಿದೇಶ ವಿನಿಮಯ ಬರುತ್ತೆ. ಹಾಗಾಗಿ ನಮಗೆ ಗಲ್ಫ್ ಕಂಟ್ರಿಗೆ ಸಿಕ್ಕಾಬಿಟ್ಟು ಡಿಮ್ಯಾಂಡ್ ಈಗಲೂ ಇದೆ. ಮತ್ತೆ ಜಪಾನ್ನಲ್ಲಿ ನಮಗೆ ನಮ್ಮ ಏಲಕ್ಕಿಗೆ ಬಹಳ ಬೇಡಿಕೆ ಇದೆ. ಆದ್ರೆ ಈಗ 2 ವರ್ಷ ಹಿಂದೆ ಸೌದಿ ಅರೇಬಿಯಾದವರು ಅವರು ಯಾವ್ದೋ ಕಾರಣಾಂತರದಿಂದ ಟೆಕ್ನಿಕಲ್ ಪ್ರಾಬ್ಲಮ್ ನಮ್ಮ ಏಲಕ್ಕಿ ಬೇಡ ಅಂತ ಹೇಳಿಬಿಟ್ಟಿದ್ರು. ಆದ್ರೆ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಸಮರ ಮಂಡಳಿ ಇಂಟ್ರೋಡಕ್ಷನ್ ಮಾಡಿ ಈಗ ಹೋದ ವರ್ಷ ದಿನ ಮತ್ತೆ ಸೌದಿ ಅರೇಬಿಯಾದವರು ಮತ್ತೆ ಏಲಕ್ಕಿ ತೋಳಕ್ಕೆ ಮಾಡಿದರೆ ಈ ವರ್ಷನೇ ನಾನು ನಿಮ್ಗೆ ಹೇಳಬೇಕು ಅಂದ್ರೆ ಸುಮಾರು 1.5 lakh kg ಏಲಕ್ಕಿನ ನಾವು ಈಗ ರೀಸೆಂಟ್ ಆಗಿ ಸೌದಿ ಅರೇಬಿಯಾಗೆ ನಾವು ಕಳಿಸಿದ್ದೀವಿ. 2 ವರ್ಷ ಹಿಂದೆ ಅದು ನಮ್ಗೆ ಏಲಕ್ಕಿ ಬೇಡ ಅಂತ ಅವ್ರು ವಾಪಸ್ ಕಳ್ಸಿಬಿಟ್ಟಿದ್ರು. ಆದ್ರೆ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಸಮರ ಮಂಡಳಿ ಒಂದು ನೆಗೋಷಿಯೇಷನ್ ಮಾಡಿ ಈಗ ಅದನ್ನ ನಾವು ಕಳ್ಸಿಕೊಟ್ಟಿದ್ದೇವೆ. ಹಾಗಾಗಿ ಅವರಿಗೆ ಸೌದಿ ಅರೇಬಿಯಾಕ್ಕೆ ಸ್ವಲ್ಪ ಸಂತೋಷ ಆಗಿದೆ ಮತ್ತು ಅವರು ಮುಂದಿನ ದಿನಗಳಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶದ ಏಲಕ್ಕಿಯನ್ನ ಖಂಡಿತ ಅವರು ತಗೋತೀವಿ ಅಂತ. ಹಾಗಾಗಿ ನಮ್ಮ ಭಾರತ ದೇಶ ಒಳಗಡೆ ಮತ್ತು ಹೊರಗಡೆ ಕೊಡಲಿಕ್ಕೆ ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಿಜವಾದ ಭವಿಷ್ಯ ಇದೆ. ಹಾಗಾಗಿ ನನ್ನ ಒಂದು ಅಂದಾಜು ಪ್ರಕಾರ ಮುಂದೆ ಬರುವಂತ ಕನಿಷ್ಠ 4-5 ವರ್ಷ ಕಾಲ ಏಲಕ್ಕಿಗೆ 1000 rupees ಕಡಿಮೆ ಅಂತ ಬರೋದು ಬಹಳ ಅಸಾಧ್ಯ, 1000 rupees ಮೇಲೇನೆ ಇರುತ್ತೆ. ಹಾಗಾಗಿ ಈಗಲೂ ಕೂಡ ಈಗ ಕರೋನಾ ಇರೋದ್ರಿಂದ 2 ತಿಂಗಳು ಏಲಕ್ಕಿ ಮಾರುಕಟ್ಟೆ ಆಗಲಿ ಅಥವಾ ಏಲಕ್ಕಿ ಆಕ್ಷನ್ಗಳು ಆಗಿರಲಿಲ್ಲ. ಈಗ ಹೋದ ವಾರದಿಂದ ಮತ್ತೆ ಶುರುವಾಗಿದೆ ಮತ್ತೆ ಒಂದ್ಸತಿ ಏಲಕ್ಕಿಗಳು ಮೂವ್ಮೆಂಟ್ ಈಗ ಎಲ್ಲಿ ಬೆಳೀತಾರೋ ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಸ್ವಲ್ಪ ಅಡಚಣೆಗಳು ಇತ್ತು, ಈಗ ಒಂದೊಂದಾಗಿ ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ. ಹಾಗಾಗಿ ಈಗ ನಿನ್ನೆ ಈಗ ಮೊನ್ನೆ ಫ್ರೈಡೆ ಕೂಡ ಏಲಕ್ಕಿಗೆ ಹೈಯೆಸ್ಟ್ ಬೆಲೆ 2400 rupees ಹೋಯ್ತು. ಮತ್ತೆ ಕನಿಷ್ಠ ಬೆಲೆ 1600 ರೂಪಾಯಿ ಇದೆ. ಈಗ ಅವರೇಜ್ ಬೆಲೆ 1900 ರೂಪಾಯಿ ಇದೆ. ಈಗ ಅಂದ್ರೆ ಡೈಲಿ ಆಕ್ಷನ್ ಆಗ್ತಾ ಇದೆ. ಹಾಗಾಗಿ ಈಗ ಮಾಹಿತಿ ಏನು ಕೊರತೆ ಇಲ್ಲ, ಬೆಳೆಗಾರರಿಗೆ ಮಾಹಿತಿ ದಿನ ಸಿಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಳಿಕೆಗೆ ನಿಜವಾಗಲೂ ಕೂಡ ಉಜ್ವಲವಾದ ಭವಿಷ್ಯ ಇದೆ. ಹಾಗಾಗಿ ಬೆಳೆಗಾರರು ಅದರಲ್ಲೂ ಕೂಡ ಆಫ್ ಬೆಳೆಗಾರರು, ಈಗ ನಾನು ಕೂಡ ಆಫ್ ಜಿಲ್ಲೆಯವನೇ ಆಗಿ ಹೇಳ್ತಾ ಇದ್ದೇನೆ, ಆಫ್ ಬೆಳೆಗಾರರು ದಯಮಾಡಿ ಕಾಫಿನೂ ಇದ್ದಳಿ, ಕಾಳು ಮೆಣಸು ಕೂಡ ಇದ್ದಳಿ, ಅದ್ರ ಜೊತೆಯಲ್ಲಿ ಇಳಿಕೆನೂ ಕೂಡ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತ ನಾವು ಮುಂದೆ ನಾವು ಯಶಸ್ಸು ಸಾಧಿಸಬಹುದು. ಹಾಗಾಗಿ ಜೊತೆಯಲ್ಲಿ ನಮ್ಮ ಸಮರ ಮಂಡಳಿ ಮತ್ತು ನಮ್ಮ ಭಾರತೀಯ ಇಲೆಕ್ಷನ್ ಕೇಂದ್ರ ಯಾವಾಗಲೂ ಇರುತ್ತೆ, ಇದರ ಉಪಯೋಗ ಪಡ್ಕೊಳ್ಳಿ. ದಯಮಾಡಿ ಮತ್ತೆ ಇಳಿಕೆ ಬೆಳಲಿಕ್ಕೆ ಮುಂದೆ ಬನ್ನಿ ಅಂತ ನಾನು ಈ ಆಕಾಶವಾಣಿ ಮುಖಾಂತರ ಬೆಳೆಗಾರರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ದಯಮಾಡಿ ಹೇಳ್ತೀರಾ? ಖಂಡಿತ, ನನ್ನ ನಂಬರ್ 6360706679. ಇನ್ನೊಮ್ಮೆ. ಮತ್ತೊಂದ್ಸತಿ 6360706679. ಇನ್ನೂ ಒಂದ್ಸರಿ ಹೇಳ್ಬಿಡಿ. 6360706679. ಒಳ್ಳೇದು ಡಾಕ್ಟರ್ ವಾದಿರಾಜ್ ಅವರ, ಇದುವರೆಗೂ ಸುಧಾರಿತ ಎಲೆಕ್ಟ್ರಿಕ್ ಸೊಗಸಾಗಿ ಮಾಹಿತಿ ನೀಡಿದ್ರೆ ವಂದನೆಗಳು. ನಮಸ್ಕಾರ. ನಮಸ್ಕಾರ.